ಓಂ ಶರಣಂ ಸ್ವಾಮಿ ಓ ಗಣನಾಥ ಓಂ ಕಾಳಿಪಾಕ ದೈವ ಮಾ ಓ ಗಣನಾಥ ರಾರಂಡಿ ಸ್ವಾಮಿನಿ ಚೂಡಗಾ ವೇಡಂಡಿ ವರಮುಲು ಕುಂದಗಾ ಒಕ್ಕಂಡಿ ಅಂದರು ನಿಂಡುಗಾ ಇಕ್ಕಂಡು ವೇಡಂಡಿ ಭಕ್ತಿಗಾ ಓಂ ವರಸಿದ್ಧೀಶ ಶರಣಂ ಸ್ವಾಮಿ ಗಣಪಯ್ಯ ರಾರಾವಯ್ಯ ಸ್ವಾಮಿ